ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್ ಪಡಿತರ ಚೀಟಿ ನೀಡಿ ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ, ಅದಾ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ್ಯಾವುದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಬಾಳೆ ಕೊಯ್ಲು ಮತ್ತು ಕೊಯ್ಲು ನಂತರದ ನಿರ್ವಹಣೆ. ಈ ವಿಷಯವಾಗಿ ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಚ್ ಸಿ ಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಕೃಷ್ಣ ಅವರೇ. ನಮಸ್ತೆ. ನಾವು ಈ ಬಾಳೆ ಬೆಳೆಯನ್ನು ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾ ಇರೋದನ್ನು ಕಾಣ್ತಾ ಇದ್ದೇವೆ. ಹೌದು. ಈ ಬಾಳೆ ಬೆಳೆಯಲ್ಲಿ ನಾವು ಕೊಯ್ಲು ಮಾಡುವಂಥ ಹಂತವನ್ನು ನಿರ್ಧಾರ ಮಾಡೋದು, ಆನಂತರ ಕೊಯ್ಲಾದಮೇಲೆ ಅದನ್ನು ನಿರ್ವಹಣೆ ಮಾಡೋದು, ಇದು ಬಹಳ ಮುಖ್ಯವಾಗುತ್ತೆ. ಹೌದು. ಹಾಗಾದಾಗ ಮಾತ್ರ ನಮಗೆ ಮಾರುಕಟ್ಟೆಯಲ್ಲಿ ಒಳ್ಳೆ ಗುಣಮಟ್ಟ ಒಂದು ಬೆಲೆ ಸಿಗುತ್ತೆ. ತಾವಿವತ್ತು ಈ ಒಂದು ವಿಚಾರದ ಬಗ್ಗೆನೇ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಈಗ ಮೊದಲಿಗೆ ನಾವು ಈ ಬಾಳೆಯನ್ನು ಕಟಾವು ಮಾಡೋದಕ್ಕಿಂತ ಮೊದಲು ನಾವು ಏನು ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಬಾಳೆ ಗುಣಮಟ್ಟ ನಿರ್ಧಾರವಾಗುವಂಥದ್ದು ಶೇಕಡ 90-95 ಭಾಗ ಗಿಡದಲ್ಲಿ, ಜಮೀನಿನಲ್ಲಿ. ಕಟಾವು ಆದಮೇಲೆ ನಾವು ಜಸ್ಟ್ ಅದನ್ನು ಮ್ಯಾನೇಜ್ ಮಾಡ್ಬೋದು, ಜಸ್ಟ್ ಮೇಂಟೈನ್ ಮಾಡ್ಬೋದು ಅಂತ ಏನು ಹೇಳ್ತೀವಲ್ಲ, ಅದು ಮಾತ್ರ ಮಾಡ್ಬೋದು. ಅದಕ್ಕೋಸ್ಕರ ಗುಣಮಟ್ಟ ತೋಟದಲ್ಲಿ ನಿರ್ಧಾರ ಆಗೋದ್ರಿಂದ ನಾವು ಆ ಬೆಳೆಗೆ ಕೀಟಮುಕ್ತವಾಗಿರುವಂಥದ್ದು, ರೋಗಮುಕ್ತವಾಗಿರುವಂಥದ್ದು, ಕರೆಕ್ಟ್ ಟೈಮಿನಲ್ಲಿ ನೀರು ಕೊಟ್ಟಿರುವಂಥದ್ದು, ಗೊಬ್ಬರ ಕೊಟ್ಟಿರುವಂಥದ್ದು, ಒಂದು ವೇಳೆ ಗೊನೆಗಳಿಗೆ ಬ್ಯಾಗಿಂಗ್ ಮಾಡುವಂಥದ್ದಿದ್ದರೆ, ಎಲ್ಲ ಥರವಾದಂಥ ಸುರಕ್ಷಿತ ತೋಟಗಾರಿಕೆ ಕ್ರಮಗಳನ್ನು ನಾವು ಕೈಗೊಂಡಿದ್ರೆ ನಮಗೆ ಒಳ್ಳೆ ಬೆಳೆ ಬರುತ್ತೆ. ಅದರಿಂದ ಒಳ್ಳೆ ಕೊಯ್ಲೋತ್ತರ ಗುಣಮಟ್ಟನ ನಾವು ನಿರ್ಧರಿಸಬಹುದು. ನಾವು ತೋಟದಲ್ಲೇ ಒಳ್ಳೆ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ನಮಗೆ ಕೊಯ್ಲೋತ್ತರದಲ್ಲಿ ನಾವು ಒಳ್ಳೆ ಗುಣಮಟ್ಟ ಹಣ್ಣುಗಳನ್ನ ನಾವು ಮ್ಯಾನೇಜ್ ಮಾಡೋಕೆ ಆಗೋದಿಲ್ಲ, ಅದರಿಂದ ಯಾವುದೇ ಉಪಯೋಗನೂ ಬರೋದಿಲ್ಲ. ಅಂದ್ರೆ ಸುಧಾರಿತ ಬೇಸಾಯ ಕ್ರಮಗಳನ್ನ ನಾವು ಅನುಸರಿಸಿ, ಸರಿಯಾದಂತಹ ಉತ್ಪಾದನಾ ಕ್ರಮಗಳನ್ನ ಅನುಸರಿಸಿ ಒಳ್ಳೆ ಗುಣಮಟ್ಟದ ಬೆಳೆಯನ್ನ ಬೆಳೆದ್ರೆ ಆ ನಂತರ ನಾವು ಅದನ್ನ ನಿರ್ವಹಣೆ ಮಾಡ್ಕೊಳ್ಬಹುದು. ಹೌದು. ಅಂದರೆ ಈ ಕೊಯ್ಲಿನ ಹಂತದಲ್ಲಿ, ಕೊಯ್ಲೋತ್ತರ ಹಂತದಲ್ಲಿ ನಾವು ಗುಣಮಟ್ಟವನ್ನು ಹೆಚ್ಚು ಮಾಡೋದು ಕಷ್ಟ ಆಗುತ್ತೆ. 100% ಕಷ್ಟ ಆಗುತ್ತೆ. ಇರ ಗುಣವನ್ನು ನಾವು ಕಾಪಾಡ್ಕೊಂಡು ಹೋಗ್ಬೋದು. ಅದೇ ಒಂದು ಮುಖ್ಯ ಕೊಯ್ಲೋತ್ತರದಲ್ಲಿ ಇದೇ ಒಂದು ಮುಖ್ಯ ಗುಣ. ನಾವು ಯಾವಾಗಲೂ ಫೀಲ್ಡ್ನಲ್ಲಿ ಜಾಸ್ತಿ ಸುಧಾರಿತ ಕ್ರಮಗಳನ್ನ ಹೇಳಿದಾಗೆ ಅನುಸರಿಸಬೇಕಾಗ್ತದೆ. ಅಂದರೆ ಈಗ ಬಾಳೆ ಕಟಾವು ಮಾಡೋದಕ್ಕಿಂತ ಮುಂಚೆ ಏನು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ನಾವು ಕಟಾವು ಮಾಡಬೇಕಾದ್ರೆ ಅದರ ಪಕ್ವತೆ ಅನ್ನೋದು ಒಂದು ಮುಖ್ಯ. ಇದು ಬಾಳೆ ಕಟಾವು ಮಾಡಿದ್ಮೇಲೆ ಹಣ್ಣಾಗುತ್ತೆ. ಇದಕ್ಕೆ ಕ್ಲೈಮ್ಯಾಕ್ಟ್ರಿಕ್ ಫ್ರೂಟ್ ಅಂತ ಹೇಳ್ತೀವಿ ನಾವು. ಬಾಳೆನಲ್ಲಿ ಒಂದು 10-12 ಚಿಪ್ಪುಗಳು ಇರ್ತವೆ. ಮೊದಲನೇ ಚಿಪ್ಪಿಂದ ಲಾಸ್ಟ್ನೇ ಚಿಪ್ ಬರೋ ತನಕ 15 ಬೇಕಾಗುತ್ತೆ. ಈಗ ಬೇರೆ ಬೇರೆ ರೀತಿಯಲ್ಲಿ ಹಣ್ಣಾಗ್ತಾ ಇರುತ್ತೆ. ಇದೆಲ್ಲ ಆದ್ಮೇಲೆ ಬಾಳೆ ಫಸ್ಟ್ ಗೊನೆ ಬಂದ್ ಆದ್ಮೇಲೆ 90-115 ಇದು ಕಟಾವಿಗೆ ರೆಡಿ ಆಗ್ತದೆ. ಹಣ್ಣಿನ ಮುಂದೆಗಡೆ ಇರುವಂತ ದಳಗಳು ಇರ್ತದಲ್ಲ, ಹೂವಿನ ದಳಗಳು, ಅದು ಒಣಗೋಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ತುಂಬಾ ಹಸಿರು ಇರುವಂತದ್ದು, ಗಾಢ ಹಸಿರು ಇರುವಂತದ್ದು ತಿಳಿ ಹಸಿರಿಗೆ ಆಗುತ್ತೆ. ಅದು ಒಂದು. ಮತ್ತೆ ಹಣ್ಣು ಕಡಿಮೆ ಅಂದ್ರೂ ಒಂದು ಇಂಡಿವಿಜುವಲ್ ಫಿಂಗರ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು 6 ಇಂಚ್ ಬರಬೇಕು. ಮತ್ತೆ ಗಾತ್ರ 2.7 cm ಅಷ್ಟಿಗೆ ಬರಬೇಕು. ಇಷ್ಟು ಬಂದಾಗ ಮತ್ತೆ ಕಲರ್ ಚೇಂಜಸ್ ಆಗಿ ಆಗುತ್ತೆ. ಇಷ್ಟು ಬಂದಾಗ ನಾವು ಹಣ್ಣನ್ನ ಕಟಾವು ಮಾಡೋದಕ್ಕೆ ಪಕ್ವತೆ ಆಗಿದ್ದೇವೆ ಅಂತ ಹೇಳ್ತೀವಿ. ಇಷ್ಟು ಮಿನಿಮಮ್ ಆಗಿರಲೇಬೇಕು. ಇನ್ನು ಈ ಬಾಳೆ ಹಣ್ಣಿನ ಬೆಳೆ ಬಹಳ ಸೂಕ್ಷ್ಮ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ, ಹಾಗಾದರೆ ನಾವು ಕಟಾವು ಮಾಡುವಾಗ ಯಾವ ಕ್ರಮವನ್ನು ಅನುಸರಿಸಬೇಕಾಗುತ್ತೆ? ನೋಡಿ, ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಎಲ್ಲವೂ ಜಾಸ್ತಿ ಸೂಕ್ಷ್ಮ ಇರುತ್ತೆ, ಅದರಲ್ಲಿ ಬಾಳೆ ಮಾತ್ರ ಇನ್ನೂ ತುಂಬ ಸೂಕ್ಷ್ಮ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಮಾರ್ಕೆಟ್ನಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಸಿಪ್ಪೆ ಮೇಲೆಲ್ಲ ಕಂದು ಬಣ್ಣದಾಗಿ ತಿರುಗ್ತಾ ಇರುತ್ತವೆ. ಅದು ಮಚ್ಚುಗಳು ಕೂಡ ಮಚ್ಚಗಳು ಕೆಟ್ಟಿರೋದಿಲ್ಲ, ತುಂಬಾ ಟೇಸ್ಟ್ ಆಗಿರುತ್ತೆ, ಸಿಹಿಯಾಗಿರುತ್ತೆ, ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಅದಕ್ಕೋಸ್ಕರನೇ ಇದು ಮೆಕ್ಯಾನಿಕಲ್ ಡ್ಯಾಮೇಜ್ ಅಂತ ಹೇಳ್ತೀವಿ ನಾವು. ಯಾಂತ್ರಿಕ ಒಂದು ತೊಂದರೆಗಳು ಕಟ್ ಮಾಡ್ಬೇಕಾದ್ರೆ ಕೆಳಗೆ ಟಚ್ ಆಗುತ್ತೆ, ಮಿಷಿನ್ ಟಚ್ ಆಗುತ್ತೆ, ಲೋಡ್ ಮಾಡ್ಬೇಕಾದ್ರೆ ಟಚ್ ಆಗಿರುತ್ತೆ, ಕೆಲವೊಂದು ಟೈಮ್ನಲ್ಲಿ ಎಲ್ಲ ಟಚ್ ಆಗಿರುತ್ತೆ. ಅದಕ್ಕೆ ನಾವು ಕಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಒಬ್ರು ಕಟಾವ್ ಮಾಡೋಕ್ಕಾಗೋದಿಲ್ಲ, ಇಬ್ರು ಕಟಾವ್ ಮಾಡಲೇಬೇಕಾಗ್ತದೆ, ಇಬ್ರು ಇರಬೇಕು. ಈಗ ಇಬ್ರು ಇರಬೇಕಾದ್ರೆ ಏನಕ್ಕೆ ಇಬ್ರು ಇರಬೇಕು ಅಂತ ಹೇಳಿದ್ರೆ, ಒಬ್ರು ಗೊನೆಗಳನ್ನ ಇಟ್ಕೊಂಡ್ರೆ ಇನ್ನೊಬ್ರು ದಿಂಡನ್ನ ಕಟ್ ಮಾಡ್ಬೇಕು. ಕಟ್ ಮಾಡ್ಬೇಕಾದ ಕೆಲವೊಂದು ವಿಧಾನನೂ ಕೂಡ ಇದೆ. ಒಂದೇ ಸಲ ಕಟ್ ಮಾಡ್ಬೇಕು, ಅದರಲ್ಲಿ ಚೂರು ಏನು ಬರಬಾರ್ದು. ನಾವು ಮಾಡುವಂತ ಒಂದು ಕತ್ತಿ ಬಹಳ ಸೂಕ್ಷ್ಮತೆಯಾಗಿರ್ಬೇಕು, ಅರಿತವಾಗಿರ್ಬೇಕು. ಮತ್ತೆ ಕಟ್ ಮಾಡಾದ್ಮೇಲೆ ಅಲ್ಲಿ ಇನ್ನೊಬ್ರು ಇರ್ತಾರಲ್ಲ, ಅದ್ರ ಭುಜದ ಮೇಲೆ ಗೊನೆ ಬಂದು ಕೂತ್ಕೊಳ್ಳುತ್ತೆ. ಇನ್ನು ಸುಧಾರಿತ ಕ್ರಮ ಅಂತ ಹೇಳಿದ್ರೆ, ಗೊನೆ ಕಟ್ ಮಾಡೋದಕ್ಕೂ ಮುಂಚೆ ಸುಧಾರಿತ ಬೇಸ ಕ್ರಮಗಳಲ್ಲಿ ಹಣ್ಣಿನಲ್ಲಿ ಮುಂದೆ ಇರುವಂತ ಎಲ್ಲಾ ಹೂವಗಳನ್ನು ತೆಗೆದಾಕಿರ್ತೀವಿ. ಆ ಬಂಚ್ ಒಳಗಡೆ, ಈಗ ಚಿಪ್ಪು ಅಂತ ಏನ್ ಹೇಳ್ತೀವಲ್ಲ, ಚಿಪ್ಪು ಒಳಗಡೆಗೆ ಒಂದು ಪ್ಯಾಡ್ ಅಂತ ಕೊಡ್ತೀವಿ, ಸೂಕ್ಷ್ಮ ಸ್ಪಂಜ್ ತರ ಇರುವಂತದ್ದು. ಅದನ್ನ ಕೊಟ್ಟಾಗ ನಾವು ಈ ಕಟಾವ್ ಮಾಡ್ಬೇಕಾದಾಗ, ಕಟಾವ್ ಆದ್ಮೇಲೆ ತೋಟದಿಂದ ನಾವು ಪ್ಯಾಕ್ ಹೌಸ್ ಸಾಗಣೆ ಮಾಡ್ಬೇಕಾದ್ರೆ, ವೆಹಿಕಲ್ಗೆ ಸಾಗಣೆ ಮಾಡ್ಬೇಕಾದ್ರಾಗ ಬ್ರೂಜಿಂಗ್ ಅಂತ ಆಗೋದಿಲ್ಲ, ಒಂದಕ್ಕೊಂದು ಒತ್ತೋದಿಲ್ಲ, ಗಾಯಗಳಾಗೋದಿಲ್ಲ. ಹಾಗಾಗ್ಬಿಟ್ಟು ಒಳ್ಳೆ ಗುಣಮಟ್ಟದ ಹಣ್ಣನ್ನು ನಾವು ಪಡಿಬೋದು. ಹಾಗಾಗಿ ಇಬ್ಬರು ಇರಲೇಬೇಕು, ಹರಿತವಾದಂಥ ಕಟ್ಟಿರಬೇಕು, ಗೊನೆಯಿಂದ ಒಂದು ಅಡಿ ದಿಂಡಿರಬೇಕು. ಯಾಕೆ ಅಂದರೆ ಅದನ್ನು ಇಟ್ಕೊಳ್ಳೋದಕ್ಕೆ ಮತ್ತು ಮ್ಯಾನೇಜ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ, ಪ್ಯಾಕಿಂಗ್ ಮಾಡಬೇಕಾದಾಗ ಎಲ್ಲ ಹಂತದಲ್ಲೂ ಆ ಗೊನೆ ಆ ದಿಂಡನ್ನು ಇಟ್ಕೊಂಡೇ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಬೆರಳುಗಳಿಗೆ ಅಂದರೆ ಈ ಹಣ್ಣುಗಳಿಗೆ ತೊಂದರೆ ಆಗುತ್ತೆ. ಹಣ್ಣುಗಳು ಚಿಪ್ಪುಗಳಿಗೆ ತೊಂದರೆ ಆಗುತ್ತೆ. ಫಿಂಗರ್ಸ್ ಅಂತೀವಿ. ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಸಾಮಾನ್ಯವಾಗಿ ಇದು ವಾಡಿಕೆ ಇರುತ್ತೆ, ಕಟಾವ್ ಆದ್ಮೇಲೆ ನೆಲದಲ್ಲಿ ಇಟ್ಟು ಬಿಡ್ತಾರೆ. ಅದು ಯಾವುದೇ ಕಾರಣಕ್ಕೂ ನೆಲದಲ್ಲಿ ಇಡೋದಕ್ಕೆ ಹೋಗ್ಬಿಡುದು. ಯಾಕೆ ಅಂತ ಹೇಳಿದ್ರೆ, ಇದು ಒಂದು ಮುಖ್ಯ ಕಾರಣ. ನಾನು ಮೊದಲು ಏನ್ ಹೇಳಿದಾಗ, ಈಗ ಕಂದು ಬಣ್ಣಕ್ಕೆ ತಿರುಗುತ್ತೆ ಮಾರ್ಕೆಟ್ ನಲ್ಲೆಲ್ಲ ಅಂತ ಹೇಳಿದ್ರು ಮಾರ್ಕೆಟ್ ನಲ್ಲಿ, ಅದು ಇದು ಒಂದು ಕಾರಣ ಆಗುತ್ತೆ. ಮತ್ತೆ ಪೋಸ್ಟ್ ಹಾರ್ವೆಸ್ಟ್ ಡಿಸೀಸ್, ಕೊಯ್ಲೋತ್ತರ ರೋಗಗಳಿಗೆ ಇರುತ್ತಲ್ಲ, ಈಗ ಮಣ್ಣಿನಲ್ಲೂ ಲಕ್ಷಾಂತರವಾದಂತಹ ಕ್ರಿಮಿ ಕೀಟಗಳೆಲ್ಲ ಇರುತ್ತವೆ, ಅದು ಬಂದು ಹಣ್ಣಿಗೆಲ್ಲ ಬಂದು ತಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹಣ್ಣನ್ನ ನೆಲಕ್ಕೆ ಮಣ್ಣಿಗೆ ಸಾಗಿಸ್ತೇನೆ, ಭುಜದ ಮೇಲೆನೆ ಇಟ್ಕೊಂಡು ಸಾಗಣೆ ವಾಹನಕ್ಕೆ ಸಾಗಣೆ ಮಾಡೋದು ಬಹಳ ಮುಖ್ಯ ಆಗ್ತದೆ. ಇದು ನೋಡಿ ತುಂಬಾ ಸಣ್ಣ ಕೆಲಸ ಇರ್ಬೋದು, ಇದರಲ್ಲಿ ತುಂಬಾ ಸೈಂಟಿಫಿಕ್ ಆಗಿ ಹೇಳುವಂತದ್ದು ಏನಿಲ್ಲ, ಬಟ್ ಇದೇ ಇಂಪಾರ್ಟೆಂಟ್ ಕೆಲಸ. ಇದೇನೆ ಮಾಡಿದ್ರೆ ಒಳ್ಳೆ ಗುಣಮಟ್ಟನ ತಗೊಳ್ಬಹುದು. ಯಾಕಂದ್ರೆ ಬಹಳ ಪೀಲ್ ನಲ್ಲಿ ಟ್ಯಾನಿನ್ ಕಂಡ್ರೆ ಜಾಸ್ತಿ ಇರುತ್ತೆ, ಆಕ್ಸಿಡೇಷನ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಬ್ರೌನಿಂಗ್ ಆಗುತ್ತೆ. ಅದಕ್ಕೋಸ್ಕರ ವೆರಿ ಸಿಂಪಲ್ ಅಂತ ಹೇಳಿದ್ರೆ ಕೆಳಗಡೆ ಇಡಬಾರ್ದು. ಈ ತರ ಮಾಡೋದ್ರಿಂದ ಒಳ್ಳೆ ಗುಣಮಟ್ಟನ ನಾವು ಕಾಪಾಡ್ಕೊಳ್ಬಹುದು. ಅಂದ್ರೆ ಮುಖ್ಯವಾಗಿ ಆ ಹಣ್ಣುಗಳ ಮೇಲೆ ಒಂದು ಏಣುಗಳು ಇರ್ತಾವಲ್ಲ, ಹೌದು, ಆ ಏಣುಗಳೆಲ್ಲ ಕಡಿಮೆ ಆಗ್ಬೇಕು. ಅದು ಒಂದು ಮುಖ್ಯವಾದ ಹಂತ. ಹೌದು, ನಮ್ಮ ರೈತರಿಗೊಂದು ಸೂಚಕ ಹೌದು, ಕೊಯ್ಲಿಗೆ ಬಂದಿದೆ ಅಂದ್ರೆ ಮನುಷ್ಯಾಗಿರುತ್ತಲ್ಲ, ಟ್ರಯಾಂಗಲರ್ ಅಂತ ಹೇಳ್ತೀವಿ, ಅದು ರೌಂಡ್ ಆಗುತ್ತೆ ಹಣ್ಣಲ್ಲಿ ಒಂದೊಂದು ಬೆರಳಲ್ಲೂ ಹಂಗಿರುತ್ತೆ. ಹೌದು, ಬೆರಳಲ್ಲಿ ಇರುತ್ತಲ್ಲ, ಅದೆಲ್ಲ ಮನುಷ್ಯಾಗಿರುವಂತದ್ದು ರೌಂಡ್ ಆಗುತ್ತೆ, ಅದು ಒಂದು ಸೂಚಕ ಅದು. ಇನ್ನ ಮುಖ್ಯವಾಗಿ ಈಗ ಗ್ರಾಹಕರವರೆಗೆ ನಾವು ಯಾವ ರೀತಿಯಾದಂಥ ಒಂದು ಕೊಯ್ಲೋತ್ತರ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಈಗ ಸಾಕಷ್ಟು ಎಲ್ಲ ಕಡೆನೂ ಈಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದರೆ ಯಾವ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡಬೇಕು ಅಂತ ಏನಲ್ಲ, ಪ್ರತಿಯೊಬ್ಬರು ಈಗ ಕಟಾವ್ ಆದ ತಕ್ಷಣನೇ ಪ್ಯಾಡ್ನಲ್ಲಿ ತಗೊಂಡೋಗ್ಬಿಟ್ಟು ವಾಹನಗಳಿಗೆ ಇಡುವಂಥದ್ದು. ವಾಹನಗಳಿಗೆ ಇಡಬೇಕಾದಾಗ ನಿಧಾನಕ್ಕೆ ಇಡುವಂಥದ್ದು, ಗಾಯ ಆಗದಾಗಿನ ಇಡುವಂಥದ್ದು, ಕೆಳಗಡೆಗೆ ಸ್ಪಂಜ್ ಹಾಕಿರುವಂಥದ್ದು, ಟಾರ್ಪಲ್ ಹಾಕಿರುವಂಥದ್ದು, ಮತ್ತೆ ಮಳೆ ಬರ್ತಾ ಇದ್ದಾಗ ಮಳೆಗೆ ಅದು ನೆನೆದೇನೆ ಇರುವಂಥದ್ದು, ಮತ್ತೆ ಬಿಸಿಲಿಗೆ ಹೊಡೆದೇನೆ ಇರುವಂಥದ್ದು, ಮತ್ತೆ ಜೋರಾಗೆ ಹಣ್ಣನ್ನ ಎಸೆಯದೇನೆ ಇರುವಂಥದ್ದು, ನಿಧಾನಕ್ಕೆ ಇಡುವಂಥದ್ದು, ಅನ್ಲೋಡ್ ಮಾಡ್ಬೇಕಾದ್ರೂ ಅಷ್ಟೇ ನಿಧಾನಕ್ಕೆ ಅನ್ಲೋಡ್ ಮಾಡಿಕೊಳ್ಳುವಂಥದ್ದು, ಮತ್ತೆ ಹಣ್ಣು ಮೇಲ್ಗಡೆ ನಮ್ಮಲ್ಲಿ ಸಾಕಷ್ಟು ವಾಡಿಕೆ ಇದೆ ಬಿಡಿ. ಹಣ್ಣಲ್ಲಿ ಗೊನೆಯೆಲ್ಲ ಇಟ್ಟಿರ್ತಾರೆ, 100 ಗೊನೆ ಇಟ್ಟಿದ್ರೆ ಅದ್ರ ಮೇಲೆಗಡೆ ಇಬ್ರು ಕೂತ್ಕೊಂಡಿರ್ತಾರೆ. ಇದು ಸಿ ಹಣ್ಣು ಬಹಳ ಸೂಕ್ಷ್ಮ. ಮೊದಲು ಹೇಳಿದಾಗ ತುಂಬಾ ಸೂಕ್ಷ್ಮ ಇರುತ್ತೆ, ಅದರೊಳಗಡೆ ನೀರಿರುತ್ತೆ, ಸಕ್ಕರೆ ಅಂಶ ಇರುತ್ತೆ. ಒಬ್ಬ ಮನುಷ್ಯ 60 ಕೆಜಿ 70 ಕೆಜಿ ಎಲ್ಲ ಇರ್ತಾರೆ, ಅವ್ರೊಬ್ಬ 60 ಕೆಜಿ 70 ಕೆಜಿ ಇರುವಂತ ಮನುಷ್ಯರು ಒಬ್ರು ಹಣ್ಣು ಮೇಲೆ ಕೂತ್ರೆ ಒಳಗಡೆ ಡ್ಯಾಮೇಜ್ ಆಗಿರುತ್ತೆ. ಬಾಳೆಹಣ್ಣಲ್ಲಿ ಏನು ತೊಂದರೆ ಅಂತ ಹೇಳಿದ್ರೆ, ನಮ್ದು ಹಣ್ಣು ಒಳಗಡೆ ತಿಳ್ಳು ಡ್ಯಾಮೇಜ್ ಆಗಿರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ, ಮೇಲ್ಗಡೆ ಮಾತ್ರ ಏನು ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ. ನಾವು ತಿನ್ಬೇಕಾದಾಗ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟ್ ಸ್ಪಾಟ್ಸ್ ಆಗಿರುತ್ತದೆ. ಇದೆಲ್ಲ ಈಗ ಲೋಡ್ ಮಾಡಬೇಕಾದ್ರೆ, ಅನ್ಲೋಡ್ ಮಾಡಬೇಕಾದ್ರೆ, ವಾಹನದಲ್ಲಿ ಸಾಗಿಸಬೇಕಾದಾಗ, ಅದ್ರ ಮೇಲೆಗಡೆ ಕೂತ್ಕೊಂಡಿರೋದು ಆದರೆ, ಮತ್ತು ಬಿಸಿಲಿಗೆ ಒಡ್ಡುವುದಾಗಿ ಆಗಿರ್ಬೋದು, ಈ ಎಲ್ಲ ಕ್ರಮಗಳನ್ನು ನಾವು ಬಹಳ ಸೂಕ್ಷ್ಮತೆಯಿಂದ ಜರುಗಿಸಬೇಕಾಗ್ತದೆ. ಆವಾಗ ನಮಗೆ ಒಳ್ಳೆ ಗುಣಮಟ್ಟನ ನಾವು ಕಾಪಾಡ್ಕೊಳ್ಬೋದು. ಎಲ್ಲ ಪ್ರತಿಯೊಂದು ಹಂತದಲ್ಲೂ, ಮತ್ತು ಪ್ಯಾಕಿಂಗ್ನಲ್ಲೂ ಬರ್ತದೆ. ಈಗ ಪ್ಯಾಕಿಂಗ್ನಲ್ಲೂ ಕೂಡ ಈಗ ಚಿಪ್ ಥರ ಎಲ್ಲ ಬರ್ತಾ ಇದೆ. ಕೆಲವೊಂದು ಕಡೆ ಡೈರೆಕ್ಟ್ ಆಗಿ ಹಾಗೆ ಮಾರ್ಕೆಟಿಂಗ್ ಮಾಡಿಬಿಡ್ತಾರೆ, ಬಂಚ್ ಬಂಚಿನ ಮಾರ್ಕೆಟಿಂಗ್ ಮಾಡ್ತಾರೆ, ಗೊನೆನೆ ಮಾರ್ಕೆಟಿಂಗ್ ಮಾಡ್ತಾರೆ. ಕೆಲವೊಂದು ಕಡೆ ಅದನ್ನು ಕಟ್ ಮಾಡಿ ಚಿಪ್ನಲ್ಲಿನೂ ಕಟ್ ಮಾಡಿ ಅದನ್ನು ವಾಶ್ ಮಾಡಿ ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿ ತುಂಬ ರಿಟೇಲ್ ಸ್ಟೋರ್ಸ್ ಈಗ ಎಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ಎಕ್ಸ್ಪೋರ್ಟು ಕೂಡ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸಾಕಷ್ಟು ಪೂರಕ ವಾತಾವರಣ ಇದೆ ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನು ಬೆಳೆಯೋದಕ್ಕೆ. ಈಗ ನಾನು ಇಲ್ಲಿ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೇಳುವಂಥ ಎಲ್ಲ ಬಾಂಧವರಿಗೆಲ್ಲ ಈಗ ಡೋಲ್ ಅಂತ ಕೇಳಿರ್ಬೋದು ನೀವು, DOLE, ಡೋಲ್ ಬನಾನಾ. ಇಟ್ಸ್ ಎ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಡೋಲ್ ಅಂದರೆ ವೆರಿ ಫೇಮಸ್ ಕಂಪ್ನಿ ಇನ್ US. ಅವರು ಒಂದೊಂದು ಕೋಸ್ಟೋರಿಕಾ, ಗ್ವಾಟಮಾಲಾ, ಲ್ಯಾಟಿನ್ ಅಮೆರಿಕಾ ಕಂಟ್ರೀಸ್ನಲ್ಲಿ ಒಂದೊಂದು ಪ್ಲಾಟ್ ತುಂಬ ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾರೆ. ಯೂಟ್ಯೂಬ್ನಲ್ಲೆಲ್ಲ ಸಾಕಷ್ಟು ವೀಡಿಯೋಸ್ಗಳಿದೆ. ಈ ದಯವಿಟ್ಟು ಇದನ್ನ ಒಂದ್ಸಲ ನೋಡಿದ್ರೆ ನಿಮಗೆ ಬಾಳೆಹಣ್ಣಿನಲ್ಲೂ ಈ ಥರ ಎಲ್ಲ ವಿಧಾನಗಳು ಇದಾವ, ಎಷ್ಟು ನಾವು ನಮ್ಮ ತಕ್ಕ ಮಟ್ಟಿಗೆ ನಾವು ಎಷ್ಟು ಅನುಸರಿಸ್ಬೋದು, ನಾವೆಲ್ಲ ಅಲ್ಲಿ ಮಾಡಿರುವಂಥ ನಾವು ಕಾರ್ಯಕ್ರಮಗಳನ್ನ ನಾವು ಅನುಸರಿಸಬೇಕಾಗಿಲ್ಲ. ನಮ್ಮ ಮಟ್ಟಿಗೆ, ನಮ್ಮ ತೋಟದ ಮಟ್ಟಿಗೆ, ನಮ್ಮ ಸೌಕರ್ಯದ ಮಟ್ಟಿಗೆ, ನಮ್ಮ ಬೆಲೆ ಮಟ್ಟಕ್ಕೆ, ನಮ್ಮ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಮಟ್ಟಕ್ಕೆ ನಾವು ಅದನ್ನು ಹೆಂಗೆ ಅನುಸರಿಸ್ಕೊಳ್ಬೋದು. ಯಾಕೆಂದ್ರೆ ನಾವು ನಮ್ಮಲ್ಲೆಲ್ಲ ಬರೀ ಜಾಣರಿದ್ದಾರೆ. ಎಲ್ಲೋ ಒಂದು ಕಡೆ ಒಂದು ಟೆಕ್ನಾಲಜಿ ಆಯಿತು ಅಂತ ಹೇಳಿದ್ರೆ ಅಲ್ಲಿ 100 ರೂಪಾಯಿ ಆಗ್ತಾ ಇದ್ರೆ ನಮ್ಮಲ್ಲಿ 5 ರೂಪಾಯಿಗೆ ಮಾಡ್ತಾರೆ ಅದನ್ನು, ಸೇಮ್ ಅದೇ ಟೆಕ್ನಾಲಜಿನ. ಹಾಗಾಗಿ ಅದನ್ನು ಒಂದ್ಸಲ ನೋಡಿ, ಯಾಕೆಂದ್ರೆ ವೀಕ್ಷಣೆ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡಿದ್ರೆ ನಿಮಗೆ ತಮಗೆಲ್ಲರೂ ಗೊತ್ತಾಗುತ್ತೆ. ಹಾಗಾಗಿ ದಯವಿಟ್ಟು ಅದನ್ನು ನೋಡಿ ಒಂದ್ಸಲ, DOLE ಡೋಲ್ ಬನಾನಾ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಸಿಗುತ್ತೆ, ಯೂಟ್ಯೂಬ್ನಲ್ಲಿ ಸಿಗುತ್ತೆ. ವೆರಿ ತುಂಬ ಪ್ರಸಿದ್ಧವಾಗಿದೆ, ವೆರಿ ಫೇಮಸ್ ಆಗಿದೆ. ಅದಕ್ಕಿಂತ ಒಳ್ಳೆ ಗುಣಮಟ್ಟದ ಬನಾನಾನ ಪ್ರಪಂಚದಲ್ಲಿ ಎಲ್ಲೂ ಬೆಳೆಯುತ್ತಾ ಇಲ್ಲ ಅಂತ ನಮ್ಮ ಭಾವನೆ. ಇನ್ನು ಮುಖ್ಯವಾಗಿ ನಾವು ಪ್ಯಾಕಿಂಗ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಕೃಷ್ಣ ಅವರೇ, ಈ ಬಾಳೆ ಕಾಯಿಗಳನ್ನ ಮಾಗಿಸ್ಬೇಕಾಗತ್ತೆ, ಹೌದು, ಅದಕ್ಕೆ ಏನು ವಿಧಾನ, ಒಳ್ಳೆ ವಿಧಾನವನ್ನು ಅನುಸರಿಸಬೇಕಾಗತ್ತೆ? ಮೊದಲೇ ಇದು ಕ್ಲೈಮ್ಯಾಟಿಕ್ ಫುಡ್ಸ್ ಅಂತಂದ್ರೆ ಕಟಾವ್ ಆದ್ಮೇಲೆ ಹಣ್ಣಾಗುವಂಥದ್ದು, ಮತ್ತೆ ಅದು ಒಂದು ಬಂಚಿಂದ ಇನ್ನೊಂದು ಬಂಚ್ ಚಿಪ್ ಬರೋದಕ್ಕೆ 15 ದಿನ ಆಗುತ್ತೆ. ಎಲ್ಲಾದ್ರು ಒಂದೇ ಸಲ ಹಣ್ಣಾಗೋದಿಲ್ಲ, ನಮ್ದೆಲ್ಲಾದ್ರೂ ವಾಣಿಜ್ಯೀಕರಣ ಆಗೋಗ್ಬಿಟ್ಟಿದೆ. ಎಲ್ಲಾದ್ರು ನಗದಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಎರಡು ಮನೆಗೆ ಉಪಯೋಗಿಸ್ಕೊಳ್ಳೋದ್ರೆ ಇದು ಅವಶ್ಯಕತೆ ಇಲ್ಲ. ಹಾಗಾಗ್ಬಿಟ್ಟು ನಾವು ಆರ್ಟಿಫಿಷಿಯಲ್ ರೈಪನಿಂಗ್ ಅಂತ ಹೇಳ್ತೀವಿ, ಕಂಟ್ರೋಲ್ ರೈಪನಿಂಗ್ ಅಂತ ಹೇಳ್ತೀವಿ, ನಾವು ಮಾಡಲೇಬೇಕಾಗತ್ತೆ. ಇದಕ್ಕೆ ವೆರಿ ಸಿಂಪಲ್ ಅಂತ ಹೇಳಿದ್ರೆ ಇಥಿಲಿನ್ ಗ್ಯಾಸ್, ನಾವು ಎಲ್ಲ ಕಡೆ ಸಿಗ್ತಾ ಇರುವಂಥದ್ದು ಇಥಿಲಿನ್ ಗ್ಯಾಸ್ನಲ್ಲೇ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾ ಇದ್ದಾರೆ. ಈಗೆಲ್ಲ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ಮತ್ತು ಮೊದಲು ದುಡ್ಡು ಎಷ್ಟು ಕೊಡ್ತಾ ಇದ್ವು ಅದಕ್ಕಿಂತ ಕಡಿಮೆ ರೇಟ್ನಲ್ಲೇ ನಾವು ಹಣ್ಣನ್ನು ಮಾಗಿಸ್ಕೊಳ್ಬೋದು. ಇಥಿಲಿನ್ ಅಂತ ಒಂದು ಗ್ಯಾಸ್ ಬರ್ತಾ ಇದೆ, ಆ ಇಥಿಲಿನ್ ಗ್ಯಾಸ್ನ ಡೋಸ್ ಮಾಡಿ ನಾವು ಹಣ್ಣನ್ನು ಮಾಗಿಸ್ಬೋದು. ಇಥಿಲಿನ್ ಅನ್ನುವಂಥದ್ದು ನಾವು ಯಾವುದೇ ತರವಾದಂಥ ಲಿಕ್ವಿಡ್ ಎಥಫಾನ್ ಆಗಿರಲಿ, ಮತ್ತು ಕಾನೂನು ಮುಖಾಂತರ ನಿಷೇಧಿಸಿರುವಂಥ ಕ್ಯಾಲ್ಸಿಯಂ ಕಾರ್ಬೈಡ್ ಆಗಿರಲಿ, ಅದನ್ನು ಉಪಯೋಗಿಸುವಂಥದ್ದು ಸರಿ ಬರೋದಿಲ್ಲ, ಮತ್ತು ಅದಕ್ಕೆ ಆಗಿರುವಂಥ ಖರ್ಚು ತುಂಬ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಕಾನೂನುಬದ್ಧವಾಗಿ, ಆರೋಗ್ಯಕ್ಕಾಗಿರುವಂಥದ್ದು, ವೈಜ್ಞಾನಿಕವಾಗಿರುವಂಥದ್ದು, ತುಂಬ ಸರಳವಾಗಿ ಇರುವಂಥದ್ದು, ಯಾವುದೇ ಒಬ್ಬ ಲೇಮ್ಯಾನ್ ಅಂತ ಏನಂತ ಯಾವನೇ ಒಬ್ಬ ನಾಗರಿಕ, ಯಾವನೇ ಒಬ್ಬ ಬೆಳೆಗಾರರು ಕೂಡ ಇದು ಈ ಗ್ಯಾಸನ್ನು ಉಪಯೋಗಿಸಿ ಡೋಸ್ ಮಾಡಿ ನಾವು ಹಣ್ಣನ್ನು ಮಾಗಿಸ್ಬೋದು. ಇಥಿಲಿನ್ ಅನಿಲ ಇದು ನಮ್ಮ ಜಸ್ಟ್ ಪರ್ಫ್ಯೂಮ್ ಸ್ಪ್ರೇ ಮಾಡೋ ಥರನೂ ಬರ್ತಾ ಇದೆ, ದೊಡ್ಡ ದೊಡ್ಡ ಸಿಲಿಂಡರ್ ಕೂಡ ಬರ್ತಾ ಇದೆ. ನಮಗೆ ಎಷ್ಟು ಅನುಕೂಲ ಆಗುತ್ತೆ ನಮ್ಮ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಇಲ್ಲಿ ನಾನು ಇದರದ್ದು ಎಷ್ಟು ಟೆಕ್ನಾಲಜಿನ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳ್ತೀವಿ, ಜನಸಾಮಾನ್ಯರಿಗೆ ತಳಮಟ್ಟಕ್ಕೆ ಹೆಂಗೆ ತಗೊಳ್ಬೇಕು ಅನ್ನೋದಕ್ಕೆ ಈಗ ಫ್ಲಿಪ್ಕಾರ್ಟು, ಅಮೆಜಾನ್ ಬಂದಿರುವಂಥದ್ದು ಸಾಕ್ಷಿ. ಈಗ ನೀವು ಇಥಿಲಿನ್ ಗ್ಯಾಸ್ ಅಂತ ನೀವು ಟೈಪ್ ಮಾಡಿದ್ರೆ ಅದರಲ್ಲಿ ಬಂದ್ಬಿಡುತ್ತೆ, ನಿಮ್ಮ ಮನೆ ಮುಂದೆಗಡೆಗೆ ಸಪ್ಲೈ ಮಾಡ್ತಾರೆ. ಒಂದು ಬಾಕ್ಸು 6 ಕ್ಯಾನ್ ಇರುತ್ತೆ, 8 ಕ್ಯಾನ್ ಇರುತ್ತೆ, ಇಂಡಿವಿಜುವಲ್ ಆಗಿ ಒಂದು 200 ರೂಪಾಯಿ 250 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಚಾರ್ಜಸ್. ಅದರಲ್ಲಿ ಒಂದು ಕ್ಯಾನ್ನಲ್ಲಿ 3-4 ಟನ್ ತನಕನೂ ಬನಾನ ನಾವು ರೈಪ್ ಮಾಡ್ಬೋದು. ಅಷ್ಟು ಅಂದರೆ ಅಷ್ಟು ತುಂಬ ಕಡಿಮೆ ರೇಟ್ನಲ್ಲಿ ಮನೆ ಮುಂದೆಗಡೆಗೆ ಕೂಡ ಹೊರಗಡೆಗೂ ಸಪ್ಲೈ ಮಾಡ್ತಾರೆ. ಅಂದರೆ ನಮ್ಮ ಕೆಲವೊಂದು ಖಾಸಗಿ ಜಾಲತಾಣಗಳಲ್ಲಿ ಸಿಗುತ್ತೆ, ಇದನ್ನ ಪೂರೈಕೆ ಮಾಡ್ತಾರೆ. ಪೂರೈಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಈಗ ಕೆಲವೊಂದು ಉತ್ಪನ್ನಗಳ ಖರ್ಚು 500 ರೂಪಾಯಿಗಿಂತ ಜಾಸ್ತಿ ಆದ್ರೆ ಉಚಿತವಾಗಿ ಅವರು ಮನೆ ಬಾಗಿಲಿಗೆ ತಂದುಕೊಡ್ತಾರೆ. ಹೌದು ಹೌದು ಹೌದು. ಈಗ ಅದೇ ನಾನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಟೆಕ್ನಾಲಜಿ ತುಂಬಾ ಈಸಿ ಆಗಿಬಿಟ್ಟಿದೆ, ಎಲ್ಲಾ ಕಡೆನೆ ಸಿಗ್ತಾ ಇದೆ. ಇದು ಒಂದು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಆ ಒಂದು ಖಾಸಗಿ ಜಲತಾಣಗಳನ್ನ ನಾನು ಪ್ರಸ್ತಾಪಿಸಿದ್ದೀನಿ ಇಲ್ಲಿ ಅಷ್ಟೇನೆ. ಬಟ್ ಈ ಬೇರೆ ಕಡೆನೂ ಎಲ್ಲ ಸಿಗುತ್ತೆ. ಇದು ಅದನ್ನು ಮಾಡ್ಕೊಂಡು ಸೌಕರ್ಯ ಇರುವಂಥವ್ರು ಈಗೆಲ್ಲ ಎಲ್ಲ ಮಾಲ್ಗಳಿಗೆಲ್ಲ ಸಪ್ಲೈ ಮಾಡ್ತಾ ಇರುವಂಥದ್ದು 18°C ನಾವು ರೈಪಣಿ ಮಾಡ್ತಾರೆ. ಅದರಲ್ಲಿ 4 ದಿನ ಬೇಕಾಗುತ್ತೆ. ನಾರ್ಮಲಿ 100 PPM ಇಂದ 1000 PPM ತನಕ ಉಪಯೋಗಿಸ್ತಾರೆ. ಎಲ್ಲಿ ಸ್ವಲ್ಪ ರೂಮ್ಸ್ ಸ್ವಲ್ಪ ಕಿಟಕಿ ಮುಖಾಂತರ ಗೋಡೆ ಮತ್ತೆ ಬಾಗಿಲು ಮುಖಾಂತರ ಸ್ವಲ್ಪ ಲೀಕೇಜ್ ಇದ್ರೆ ಒಂದು 200-300 PPM ಜಾಸ್ತಿ ಹೋಗುತ್ತೆ. ಇಲ್ಲ ಏರ್ ಟೈಟ್ ಇದೆ ಅಂತ ಹೇಳಿದ್ರೆ 100-200 PPM ಸಾಕಾಗುತ್ತೆ ನಮಗೆ. ಅಂದ್ರೆ ಗಾಳಿ ಹೊರಗಡೆ ಸಂಚಾರ ಮಾಡದೇ ಇರುವಂತಹ ಕೊಠಡಿಯಲ್ಲಿ ಮಾಡೋದು ಒಳ್ಳೇದು ಅಂತೀರಿ? ಒಳ್ಳೇದು. ಅದು 24 ಗಂಟೆ ಮಾತ್ರ ಡೋಸ್ ಮಾಡಬೇಕು. 24 ಗಂಟೆ ಆದ್ಮೇಲೆ ಡೋರ್ ಓಪನ್ ಮಾಡಬೇಕು, ಫ್ರೆಶ್ ಗಾಳಿ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಬಾಳೆ ಕಟಾವ್ ಆದ್ಮೇಲೆ ಉಸಿರಾಡ್ತಾ ಇರ್ತದೆ, ಕಾರ್ಬನ್ ಡೈಆಕ್ಸೈಡ್ ನ ಇಂಗಾಲದ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತಾ ಇರ್ತದೆ, ಬಿಡ್ತಾ ಇರ್ತದೆ. ಅದು 1% ಗಿಂತ ಜಾಸ್ತಿ ಹೋಗ್ಬಾರ್ದು. ಅದಕ್ಕೋಸ್ಕರ 24 ಗಂಟೆ ಆದ್ಮೇಲೆ ಒಂದು 30 ನಿಮಿಷ ಏರ್ ಎಕ್ಸ್ಚೇಂಜ್ ಆಗಬೇಕು. ಏರ್ ಎಕ್ಸ್ಚೇಂಜ್ ನಿಮ್ದು ಫೆಸಿಲಿಟೀಸ್ ಇದೆ ಅಂತ ಹೇಳಿದ್ರೆ ಏರ್ ಎಕ್ಸ್ಚೇಂಜ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಕಿಟಕಿ ಬಾಗಿಲನ್ನ ಓಪನ್ ಮಾಡಿದ್ರೆ ಒಂದು 1/2 hour ಆದ್ಮೇಲೆ ತಿರುಗಿ ಮತ್ತೆ ಕ್ಲೋಸ್ ಮಾಡೋದು. ಅದನ್ನ ಪದೇ ಪದೇ ಪದೇ 12 hours ಒಂದೊಂದ್ಸಲ ಒಂದು 10-15 ನಿಮಿಷ ನಾವು ಓಪನ್ ಮಾಡ್ತಾ ಇದ್ರೆ ಒಂದು 3-4 ದಿನಕ್ಕೆ ಹಣ್ಣು ಮಾಗಕ್ಕೆ ಬರುತ್ತೆ. ನಾವು ಇದರಲ್ಲಿ 7 stages ಇರ್ತೇವೆ ಬನಾನದಲ್ಲಿ. 1, 2, 3, 4, 5, 6 ಅಂತ ಹೇಳ್ಬಿಟ್ಟು ಅದರಲ್ಲಿ 3-4 ಜಾಸ್ತಿ ಹಳದಿ ಕಲರ್ ಬಂದಿರ್ತದೆ, ಟಿಪ್ಪು ಗ್ರೀನ್ ಕಲರ್ ಇರುತ್ತೆ. ಆ ಸಮಯದಲ್ಲಿ ನಾವು ಮಾರುಕಟ್ಟೆಗೆ ಬಿಟ್ಟರೆ ಮಾರುಕಟ್ಟೆಗೆ ಒಂದು ಹೋಗೋದಕ್ಕೆ ಒಂದಿನ ಬೇಕಾಗುತ್ತೆ, ಮತ್ತೆ ಅಲ್ಲೆಲ್ಲ ಗ್ರಾಹಕರು ತಗೊಂಡೋಗಿ ತಿನ್ನುವಷ್ಟಿನಲ್ಲಿ ಮತ್ತೆ ನೆಕ್ಸ್ಟ್ ದಿನ ಆಗುತ್ತೆ. ಹಾಗಾಗಿ ಒಂದು 2 ದಿನದಲ್ಲೆಲ್ಲ ತುಂಬ ಹಣ್ಣಾಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ವೈಜ್ಞಾನಿಕವಾಗಿ ಇಥಿಲಿನ್ನಲ್ಲಿ ಮಾಗಿಸುವಂಥದ್ದು ಭಾಳ ಮುಖ್ಯ. ಇದರಿಂದ ಖರ್ಚು ತುಂಬ ಕಡಿಮೆ ಆಗುತ್ತೆ, ಸರಳವಾಗಿದೆ. ಅಂದರೆ ಈಗ ಎಷ್ಟು ಬಾಳೆ ಬೆಳೆಗೆ ನಾವು ಎಷ್ಟು ಇಥಿಲಿನ್ ಅನ್ನವನ್ನು ಬಳಸ್ಕೋಬೇಕಾಗುತ್ತೆ? ರೈಟ್, ಈಗ ನಾನು 2.7 liters ಅಂತ ಏನು ಸಣ್ಣ ಕ್ಯಾನ್ನಲ್ಲಿ ಎಲ್ಲ ಬರ್ತಾ ಇದೆಯಲ್ಲ, ಆ ಒಂದು 2.7 liters ಕ್ಯಾನ್ನಲ್ಲಿ 4-5 tons ತನಕ ನಾವು ಬನಾನನ್ನ ರೈಪನ್ ಮಾಡ್ಬೋದು, ಹಣ್ಣು ಮಾಡ್ಬೋದು. 150-200 rupees ಮುಗಿಸ್ಕೊಳ್ಬೋದು. ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರೆ ನಾವು 100-100 PPM 200-200 PPM ಸ್ವಲ್ಪ ಜಾಸ್ತಿ ಆದ್ರೂ ಏನು ತೊಂದರೆ ಏನಾಗೋದಿಲ್ಲ. ಸ್ವಲ್ಪ ಬೇಗ ಹಣ್ಣಾಗುವಂಥದ್ದು, ಸ್ವಲ್ಪ ನಿಧಾನಕ್ಕೆ ಹಣ್ಣಾಗುವಂಥದ್ದಾಗುತ್ತೆ. ಬಟ್ ಟೆಂಪ್ರೇಚರ್ನ ನಾವು ಭಾಳ ಮುಖ್ಯವಾಗಿ ನಾವು ಕಾಪಾಡ್ಕೊಳ್ಬೇಕಾಗ್ತದೆ. ಟೆಂಪ್ರೇಚರ್ ತುಂಬ ಕಡಿಮೆ ಇದೆ ಅಂತ ಹೇಳಿದ್ರೆ ಒಳ್ಳೆ ಗುಣಮಟ್ಟದ ಹಣ್ಣು ಬರುತ್ತೆ. ಟೆಂಪ್ರೇಚರ್ ತುಂಬ ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿದ್ರೆ ಗ್ರೀನ್ನೆಸ್ ಆಗಿ ಇರುತ್ತೆ, ಒಳಗಡೆ ಹಣ್ಣು ಸಾಫ್ಟ್ ಆಗ್ಬಿಡುತ್ತೆ. ಅದನ್ನು ನಾವು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಬೇಕು. ಹಣ್ಣನ್ನು ಮತ್ತೆ ಕಟಾವ್ ಆದ ತಕ್ಷಣ ಹಣ್ಣನ್ನ ನಾವು ರೈಪ್ ಮಾಡೋದಕ್ಕೆ ತಗೊಂಡೋಗ್ಬಾರ್ದು, ಮಾಗಿಸೋದಕ್ಕೆ ತಗೊಂಡೋಗ್ಬಾರ್ದು. ಯಾಕೆಂದ್ರೆ ಅದು ಕಟಾವ್ ಮಾಡಿದಾಗ ತೋಟದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ, ಒಳಗಡೆ ಉಷ್ಣಾಂಶ ಜಾಸ್ತಿ ಇರುತ್ತೆ. ಅದು ಉಷ್ಣಾಂಶನ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಇವತ್ತು ಕಟಾವ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ನೈಟ್ ಸ್ವಲ್ಪ ಹಣ್ಣು ಕೂಲ್ ಆಗುತ್ತೆ, ಅದ್ರ ಮಾಡಿಗೆ ನಾವು ರೈಪನ್ ಮಾಡೋದಕ್ಕೆ ಹಣ್ಣು ಮಾಗಿಸೋದಕ್ಕೆ ನಾವು ತಯಾರು ಮಾಡ್ಕೊಳ್ಬೇಕು. ಅಂದ್ರೆ ಹೊರ ವಾತಾವರಣದಲ್ಲೇ ನೆರಳಿನಲ್ಲಿ ಇಡಬೇಕಾಗತ್ತೆ, ನೆರಳಿನಲ್ಲಿ ಇಡಬೇಕಾಗುತ್ತೆ. ಇಲ್ಲದ್ರೆ ಅದೇ ರೂಮ್ನಲ್ಲಿ ತಗೊಂಡ್ಬಂದ್ರು ಇಟ್ಟರು ಎ ಸಿ ಹಾಕಿ, ಎ ಸಿ ಇದ್ರೆ ಪ್ರಯೋಜನ ಇದ್ರೆ ಏನು ತೊಂದರೆ ಇಲ್ಲ. ಕಿಟಕಿ ಬಾಗಿಲು ತೆಗೆದು ಹಣ್ಣು ಕೂಲ್ ಆಗೋ ತರ ನಾವು ಮ್ಯಾನೇಜ್ ಮಾಡಬೇಕು. ಆಮೇಲೆ ನಾವು ಈ ಇಥಿಲಿನ್ ಡೋಸ್ ಮಾಡಿಲ್ಲದ ಒಂದು ಉಪಚಾರಕ್ಕೆ ಒಳಪಡಿಸಬೇಕು. ಪ್ರಸ್ತುತನಲ್ಲಿ ಹಣ್ಣನ್ನ ತಗೊಂಡ್ಬಂದ ತಕ್ಷಣನೇ ಓಡೆ ಹಾಕ್ಬಿಡ್ತಾರೆ, ರೈಪನ್ ಮಾಡ್ತಾರೆ. ಅದರಲ್ಲಿ ನಾನಾ ತರವಾದಂತ ಹಣ್ಣು ಆಗ್ತಾ ಇಲ್ಲ ಅಂದ್ರೆ ಹಣ್ಣು ಆಗ್ತಾ ಇದೆ. ನಮ್ಗೆ ಇನ್ನು ನಾವು ಮಾಡ್ತಾ ಇರುವಂತದ್ದು ಇನ್ನೂ ಒಳ್ಳೆ ಗುಣಮಟ್ಟದ ಹಣ್ಣು ಬೇಕು ಅಂತ ಹೇಳಿದ್ರೆ ಏನೂ ಖರ್ಚಿರದೇನೆ ಈ ರೀತಿ ವಿಧಾನಗಳನ್ನ ಅನುಸರಿಸಿದ್ರೆ ಒಳ್ಳೆ ಗುಣಮಟ್ಟದ ಹಣ್ಣನ್ನ ಮಾಗಿಸ್ಬೋದು ನಾವು. ಅಂದ್ರೆ 3 ದಿನದ ಇಥಿಲಿನ್ ಉಪಚಾರವನ್ನು ಕೊಡಬೇಕಾಗತ್ತೆ. 1 ದಿನ ಉಪಚಾರ ಮಾಡಬೇಕು, ಅದಾದ್ಮೇಲೆ 3 ದಿನದಲ್ಲಿ ಹಣ್ಣೆಲ್ಲ ಟೋಟಲಿ ರೈಪನ್ ಆಗುತ್ತೆ. ಉಪಚಾರ ಮಾಡೋದು ಒಂದೇ ದಿನ? ಉಪಚಾರ ಮಾಡುವಂತದ್ದು ಒಂದೇ ದಿನ, ಉಪಚಾರ ಮಾಡುವಂತದ್ದು ಒಂದೇ ದಿನ. ಅದಾದ್ಮೇಲೆ 12 hours ಒಂದ್ಸಲ ಬಾಗಿಲನ್ನ ಓಪನ್ ಮಾಡ್ತಾರೆ, ಬಿಡಬೇಕಾಗುತ್ತೆ, ಮತ್ತೆ ಕ್ಲೋಸ್ ಮಾಡುವಂತದ್ದು. 3ನೇ ದಿನ ಆದ್ಮೇಲೆ ನಮಗೆ ಮಾರಾಟ ಮಾಡಬಹುದು, ಸಿಗುತ್ತೆ. ಇನ್ನು ಮುಖ್ಯವಾಗಿ ಈ ಬಾಳೆಹಣ್ಣಲ್ಲಿರುವಂತ ಈ ಗ್ರೇಡ್ಸ್ ಅಂತೀವಲ್ಲ, ಶ್ರೇಣಿಗಳು, ಹೌದು, ಅವು ಯಾವ್ಯಾವು? ಮತ್ತೆ ಈ ಬಾಳೆ ಹಣ್ಣನ್ನ ಯಾವ ರೀತಿ ಪ್ಯಾಕ್ ಮಾಡಬೇಕಾಗತ್ತೆ? ಈಗ ಇದು ನಮ್ಮಲ್ಲಿ ಗೊನೆ ಮುಖಾಂತರ ಜಾಸ್ತಿ ಎಲ್ಲ ಮಾರಾಟ ಮಾಡ್ತಾ ಇರ್ತಾರೆ. ಇನ್ನೊಂದು ಸ್ಟೇಜ್ ಆರ್ಗನೈಸ್ಡ್ ರಿಟೇಲ್ ಮಾರ್ಕೆಟ್ ನಲ್ಲಿ ಚಿಪ್ ನಲ್ಲಿನ ತಗೊ ಬರ್ತಾ ಇದ್ದಾರೆ. ಅಲ್ಲಿ ಚಿಪ್ ನಲ್ಲಿ ಅವ್ರು ಏನ್ ಕೇಳ್ತಾರೆ, ಮೊದಲೇ ಹೇಳದಕ್ಕೆ ನಾನು ಮಿನಿಮಮ್ ಕಡಿಮೆ ಅಂದ್ರೆ 6 inches ಇರಬೇಕು, 3 cm ದಪ್ಪ ಇರಬೇಕು, ಅದು ಒಂದು. ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ಕ್ಲಾಸ್ ಒನ್ ಕ್ಲಾಸ್ ಟೂ ಅಂತ ಹೇಳ್ತೀವಿ. ಇದು ಎಕ್ಸ್ಪೋರ್ಟ್ ನಲ್ಲಿ ಮಾಡಬೇಕಾದಾಗ ತುಂಬಾ ಸಾಕಷ್ಟು ಪ್ರಮಾಣದಲ್ಲಿ ನಾವು ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ತೇವೆ. ಬಟ್ ಇಲ್ಲಿ ನಾವು ಇಂಟರ್ನಲ್ಲಿಗೆ ಸ್ಥಳೀಯ ಮಾರ್ಕೆಟ್ ನಲ್ಲಿ 6 inch ಇದ್ರೆ ಆಯ್ತು, 3 centimeter ದಪ್ಪ ಇದ್ರೆ ಆಯ್ತು, ಏನು ಅದ್ರ ಮೇಲೆ ಬ್ಲೆಮಿಸಸ್ ಇರಬಾರ್ದು, ಯಾವ್ದೇ ತರವಂತ ರೋಗ ಇರಬಾರ್ದು, ಯಾವ್ದೇ ತರವಾದಂತ ಕೀಟ ಇರಬಾರ್ದು, ಎಲ್ಲಾ ತರದ ಒಂದು ಕಲರ್ ಇರಬೇಕು, ಗ್ಲಾಸಿನೆಸ್ ಇರಬೇಕು, ಶೈನಿಂಗ್ ಇರಬೇಕು. ಮತ್ತೆ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ರಿಪೇರ್ ಮಾಡ್ಬೇಕಾದ್ರೇನೆ 13 kg to 18 kg ತನಕ ಒಂದು ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ನಲ್ಲಿ ಚಿಪ್ ನ ತೆಗೆದು ಕುಯ್ದು ಗೊನೆಯಿಂದ ಚಿಪ್ನ ಕುಯ್ದು ಒಳಗಡೆ ಇಟ್ಟು ರೈಪನ್ ಮಾಡ್ತಾರೆ. ಇನ್ನೂ ಒಂದು ಮುಂದೆ ಹೋಗಿ ಕೆಲವೊಂದು ಕಡೆ ಆ ಚಿಪ್ನ ಕಟ್ ಮಾಡಿದಾಗ ಅದನ್ನ ತೊಳಿತಾರೆ. ನಾವು ಅನ್ಬೋದು ನೋಡಿ, ಈಗ ಬಾಳೆಗೊನೆನ ತೊಳಿತಾರೆ ಅಂತ, ಬಾಳೆಗೊನೆನ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲೇ ಬೆಂಗಳೂರಿನಲ್ಲೇನಿರ್ಬೋದು ಸಾಕಷ್ಟು ಕಡೆನೂ ಬಾಳೆಹಣ್ಣನ್ನ ತೊಳೆದು ರೈಪನ್ ಮಾಡಿ ಮಾರುಕಟ್ಟೆಗೆ ಬರ್ತಾ ಇದೆ. ತೊಳಿಬೇಕಾದ್ರೆ ಅಲ್ಲಿ ಬ್ಲೀಚ್ ಅಂತ ಹೇಳಿ ಸೋಡಿಯಂ ಹೈಪೋಕ್ಲೋರೈಡ್ 0.5% ಇಂದ 1% ತನಕ ಬ್ಲೀಚ್ ಹಾಕಿ ಅದನ್ನೆಲ್ಲ ಡ್ರೈ ಆದ್ಮೇಲೆ ಪ್ಯಾಕ್ ಮಾಡಿ ರೈಪನ್ ಮಾಡಿ ಮಾರುಕಟ್ಟೆಗೆ ಕಳಿಸ್ತಾ ಇದ್ದಾರೆ. ಅದರಿಂದ ಇವಾಗ ನಮ್ಮಲ್ಲಿ ಸಾಧಾರಣವಾಗಿ ಒಳ್ಳೆ ಗುಣಮಟ್ಟದ ಹಣ್ಣು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಇನ್ನು ಮುಖ್ಯವಾಗಿ ನಾವು ಈ ಬಾಳೆ ಹಣ್ಣನ್ನು ಎಷ್ಟು ದಿನದವರೆಗೆ ಸಂಗ್ರಹಣೆ ಮಾಡ್ಕೋಬಹುದು ಅಂತೀರಿ? ನಮ್ದು ರೂಮ್ ಟೆಂಪರೇಚರ್ ಅಂತ ಹೇಳಿ ಸಾಧಾರಣ ಮಟ್ಟದಲ್ಲಿ 1 ವಾರ ಇರುತ್ತೆ. ಅದೇ 13 degrees Celsius ನಲ್ಲಿ ನಾವು ಇಟ್ಟರೆ 3 ವಾರ ತನಕ ಬರುತ್ತೆ. 3 ವಾರ ತನಕ ನಾವು ಹಣ್ಣು ಆದ್ಮೇಲೆ ಅದು ಇರುವಂತದ್ದು 1-4 ದಿನ ಇರುತ್ತೆ. ಒಂದು ಈ ತರ ಒಂದು ವಾತಾವರಣ ಕಡಿಮೆ 22 degrees ಎಲ್ಲ ಇದ್ರೆ 4-5 ದಿನ ತನಕ ನಾವು ಇಡಬಹುದು. 13 degrees ಇಪ್ಪತ್ತೊಂದು ದಿನ ಇಡಬಹುದು. ನಾರ್ಮಲ್ ರೂಮ್ ಟೆಂಪರೇಚರ್ ಆದ್ರೆ 1 week ಇಡಬಹುದು ನಾವು ಸಂಗ್ರಹಣೆಯಲ್ಲಿ. ಇನ್ನೊಂದು ಮುಖ್ಯವಾದಂತ ಅಂಶ ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಟೆಂಪರೇಚರ್ ಒಂದು, ಅದ್ರ ಜೊತೆಗೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಆದ್ರತೆ. ಆದ್ರೆ ಆದ್ರತೆ ತುಂಬಾ ಜಾಸ್ತಿ ಮುಖ್ಯ. 90-85% ನಾವು ಇಟ್ಕೊಳ್ಬೇಕಾಗ್ತದೆ. ಸ್ಟಾರ್ಟಿಂಗ್ ನಲ್ಲಿ ನಾವು 85 ಇದ್ರೂ ಕೊನೆ ಹಂತದಲ್ಲಿ 75 ಇಡಬೇಕು. 75 ಇಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಹೇಳತ್ತರ ಹಣ್ಣು ಸ್ಪಿಟ್ ಆಗೋ ಸಾಧ್ಯತೆ ಇರುತ್ತೆ. ಇದು ಸ್ಪಿಟ್ ಆಗುವಂತದ್ದು ಹಣ್ಣು ಯಾಕೆ ಸೀಳುತ್ತೆ ಅಂದ್ರೆ ಹ್ಯುಮಿಡಿಟಿ ಜಾಸ್ತಿ ಆದ್ರೆ, ತೇವಾಂಶ ಜಾಸ್ತಿ ಆದ್ರೆ, ಆದ್ರತೆ ಅಂತ ಏನ್ ಹೇಳ್ತೀವಿಲ್ಲ ಸಂಗ್ರಹಣೆ ಸಮಯದಲ್ಲಿ ಆದ್ರತೆ ಜಾಸ್ತಿ ಆದ್ರೆ ಹಣ್ಣು ಸೀಳುತ್ತೆ. ಅದಕ್ಕೋಸ್ಕರ ಆದ್ರತೆನ ಕಡಿಮೆ ಮಾಡ್ಕೊಳ್ಬೇಕು. ಮೊದಲು ಜಾಸ್ತಿ ಇರುತ್ತೆ, ಅದಾದ್ಮೇಲೆ ಕಡಿಮೆ ಮಾಡ್ಕೊಳ್ಬೇಕು. ಅಂದ್ರೆ ಈಗ ನಾವು ಮಾಗ್ಸೋದಕ್ಕಿಂತ ಮುಂಚೆ ಆದ್ರೆ ಎಷ್ಟು ದಿನ ಸಂಗ್ರಹಣೆ ಮಾಡ್ಕೋಬಹುದು? ಮಾಗ್ಸೋದಕ್ಕಿಂತ ಮುಂಚೆ ಆದ್ರೆ 13 degrees Celsius ನಲ್ಲಿ ಇಟ್ಟರೆ 21 ದಿನ ಇಡಬಹುದು. ಒಂದ್ಸರಿ ಮಾಗಿಸಿದಾದ್ಮೇಲೆ ಸ್ವಲ್ಪ ಬೇಗನೆ ಮಾರಾಟ ಮಾಡಬೇಕಾಗುತ್ತೆ. ಮಾಕ್ಸ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಸಂಗ್ರಹಣೆ ಮಾಡೋದಕ್ಕೆ ಸೂಚಿಸುವುದಿಲ್ಲ. ಅದನ್ನ ಎಷ್ಟು ಸಾಧ್ಯವಾಯಿತದ ಅಷ್ಟು ಸಾಧ್ಯ ಇದಕ್ಕೆ ನಾವು ಮಾರುಕಟ್ಟೆಗೆ ತಲುಪಿಸಬೇಕು. ಇನ್ನು ಈ ಬಾಳೆ ಬೆಳೆನಲ್ಲಿ ಈ ಕೊಯ್ಲು ಮಾಡಿದ್ಮೇಲೆ ಆದ್ಮೇಲೂ ಕೂಡ ಏನಾದ್ರು ರೋಗಗಳು ಬರ್ತಾವೆ? ಮಾಮೂಲಿ ತೋಟದಲ್ಲಿ ಬಂದಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಚಿಪ್ ನಲ್ಲಿ ಇರುತ್ತೆ, ಇಲ್ಲಿ ಪ್ರಕಟ ಆಗುತ್ತೆ, ಇಲ್ಲಿ ಪ್ರಕಟ ಆಗುತ್ತೆ. ಇಲ್ಲಿ ಫಿಂಗರ್ಸ್ ಅಂತ ಇರುತ್ತೆ, ಫಿಂಗರ್ಸ್ ಅಲ್ಲಿ ಇರ್ತದೆ, ಗೊನೆ ಒಳಗಡೆಗೆ ಎಲ್ಲ ಒಂದ್ ಕಡೆ ಸೇರ್ಕೊಂಡಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಅದನ್ನ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ತಾರೆ, ಮತ್ತೆ ಬ್ಲೀಚ್ ಹಾಕ್ತಾರೆ. ಅದನ್ನ ಮಾಡೋದ್ರಿಂದ ಈ ಒಂದು ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ, ಕ್ರೌನ್ ರಾಟ್ ಅಂತ ಹೇಳ್ತೀವಿ. ಕ್ರೌನ್ ಈಗ ಚಿಪ್ ಹತ್ರ ಕಟ್ ಮಾಡಿದಾಗ ಅಲ್ಲಿ ಇದಿರುತ್ತೆ, ಚಿಪ್ ಇರುತ್ತಲ್ಲ, ಆ ಕಟ್ ಮಾಡಿರೋದ ಹತ್ರ ಕೊಳಿದ ಸ್ಟಾರ್ಟ್ ಆಗ್ತಾ ಇರ್ತದೆ. ಅದಕ್ಕೆ ನಾವು ತೊಳಿಬೇಕಾದಾಗ ಕ್ಲೋರಿನ್ ಹಾಕ್ತಿವಿ. ಕ್ಲೋರಿನ್ ಎಲ್ಲ ಬಹಳ ಸೇಫ್ ಕೆಮಿಕಲ್, ಅದು ಗ್ರಾಸ್ ಅಂತ ಹೇಳ್ತೀವಿ, ಜನರಲ್ ರಿಗಾರ್ಡೆಡ್ ಆಸ್ ಎ ಸೇಫ್ ಕೆಮಿಕಲ್ ಅಂತ. ಮತ್ತೆ ಆಲಮ್ ಹಾಕ್ತಿವಿ, ಆಲಮ್ ನ ಸ್ಪ್ರೇ ಮಾಡೋದ್ರಿಂದ ಚಿಪ್ಗೆ ನಾವು ಸವರೋದ್ರಿಂದ ಅದು ಗಣನೀಯವಾಗಿ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು. ಶುಚಿತ್ವನ ಮುಖ್ಯವಾಗಿ ನಾವು ಕಾಪಾಡ್ಕೊಳ್ಬೇಕು ಎಲ್ಲಾ ಹಂತದಲ್ಲೂ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದೆ, ಇಬ್ಬರು ಕಟ ಮಾಡ್ಬೇಕಾದ್ರೆ ಇಬ್ಬರು ಇರಬೇಕು, ನೆಲಕ್ಕೆ ಟಚ್ ಮಾಡಬಾರ್ದು, ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದಾಗ ಕ್ಲೀನ್ ಆಗಿರ್ಬೇಕು, ಮನುಷ್ಯರು ಶುಚಿತ್ವವಾಗಿರ್ಬೇಕು, ವಾಶ್ ಮಾಡಬೇಕು, ಲೋಡಿಂಗ್ ಮಾಡ್ಬೇಕಾದ್ರು ಅನ್ಲೋಡ್ ಮಾಡ್ಬೇಕಾದ್ರು ಗಾಯ ಮಾಡಬಾರ್ದು. ಅದೆಲ್ಲ ಮಾಡೋದ್ರಿಂದ ಮತ್ತೆ ಟೆಂಪರೇಚರ್ ತುಂಬಾ ಕಡಿಮೆ ಇಡೋದ್ರಿಂದ ಈ ಕೊಯ್ಲೋತ್ತರ ರೋಗಗಳನ್ನ ನಾವು ಗಣನೀಯವಾಗಿ ಕಡಿಮೆ ಮಾಡ್ಕೊಳ್ಬಹುದು, ಕಂಟ್ರೋಲ್ ಮಾಡ್ಕೊಳ್ಬಹುದು. ಅಂದ್ರೆ ನಮ್ಮ ಮಂಡಿಗಳಲ್ಲಿ ಗೊನೆ ರೀತಿಯಲ್ಲಿ ಮಾರಾಟ ಮಾಡ್ತಾರೆ. ಹೌದು, ಈಗ ಬಂದಿರುವಂತ ಈ ಅಂಗಡಿಗಳು, ಅಂಗಡಿಗಳಲ್ಲಿ ವಿಶೇಷವಾಗಿ ಸುಸಜ್ಜಿತವಾದ ಅಂಗಡಿಗಳು ಬಂದಿವೆ, ಸೂಪರ್ ಮಾರ್ಕೆಟ್ ಅಂತ, ಅಲ್ಲಿ ಎಲ್ಲ ಚಿಪ್ಪುಗಳನ್ನೇ ಅದನ್ನ ನಮ್ಮ ರೈತ ಬಂದ್ರು ಅಳವಡಿಸ್ಕೋಬೇಕು. ಇನ್ನು ಮುಂದಿನ ದಿನದಲ್ಲೇ ಅದೇ ತರ ಹೋಗುತ್ತೆ ಅಂತ ನಮ್ಮ ಅದೇ ಮುಖ್ಯವಾಗಿ. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಈ ಸಣ್ಣ ಮಾರಾಟಕ್ಕೆ ಇಳಿತಾ ಇದ್ದಾರೆ. ಹೌದು, ಹಣ್ಣು ತರಕಾರಿಗಳ ಮಾರಾಟಕ್ಕೆ ಇಳಿದಾಗ ಚಿಪ್ಗೆನೆ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಅದನ್ನ ರೈತ ಬಾಂಧವರು ಅಳವಡಿಸ್ಕೊಳ್ಳೋದಕ್ಕೆ ಮುಂದಾಗಬೇಕಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಹಣ್ಣಿನ ಬೆಳೆಗಳ ಒಂದು ಕೊಯ್ಲೋತ್ತರ ತಂತ್ರಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HC ಕೃಷ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9900202969. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 0020209699. ತುಂಬಾ ಸಂತೋಷ ಡಾಕ್ಟರ್ ಕೃಷ್ಣ ಅವರೇ. ತಾವಿದುವರೆಗೂ ಈ ಬಾಳೆ ಬೆಳೆನಲ್ಲಿ ನಾವು ಕೊಯ್ಲನ್ನ ಹೇಗೆ ಮಾಡ್ಕೋಬೇಕಾಗತ್ತೆ, ಕೊಯ್ಲಿನ ನಂತರ ಯಾವ ರೀತಿಯಾದಂತಹ ಒಂದು ತಂತ್ರಜ್ಞಾನವನ್ನ ಅನುಸರಿಸಬೇಕಾಗತ್ತೆ, ಆಮೇಲೆ ಅವರು ಮಾರುಕಟ್ಟೆಗಳಿಗೆ ಸಾಗಿಸುವಾಗ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಕೆಳಗರೇ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಾಳೆ ಕೊಯ್ಲು ಮತ್ತು ಕೊಯ್ಲು ನಂತರದ ನಿರ್ವಹಣೆ ಕುರಿತು ಕೋಲಾರ ತೋಟಗಾರಿಕೆ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಎಚ್ ಸಿ ಕೃಷ್ಣ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಬಿಎಆರ್ಕೆ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಎಬಿಎಆರ್ಕೆ. ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಅವಲೋಕನ, 6:51 ದೇಶಭಕ್ತಿ ಗೀತೆಗಳು, ನಂತರ ಹಾಯಿದೋಣಿ. 10:00 ಉತ್ತರ ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಯೋಗಿ ಆದಿತ್ಯನಾಥ್ ಅವರು ಡಾ ರಾಜೇಂದ್ರ ಪ್ರಸಾದ್ ಮೆಮೋರಿಯಲ್ ಲೆಕ್ಚರ್ 2021 ಕಾರ್ಯಕ್ರಮದಲ್ಲಿ ರಾಜೇಂದ್ರ ಪ್ರಸಾದ್ ಒಬ್ಬ ಪ್ರೇರಕ ವ್ಯಕ್ತಿತ್ವ ಈ ಕುರಿತು ಮಾಡಿದ ಭಾಷಣದ ಧ್ವನಿ ಮುದ್ರಣ. 10:30 ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ. ಇವಿಷ್ಟು ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 9:30